ಬಂದಿರಿ, ಹೂ ನಗುವ ತಂದಿರಿ, ನೋಡಲ್ಲಿ ತಾಯಿ ನಾಚಿದೆ ಬೀಚದೆ. ಆ ತಾಳೆ ಏನಾದರೆ ನಾಯಿತು, ಈ ದೂರ ಹೋಗದೆ ಇದು ನೀನಾಯಿತು, ಇನ್ನು ನಾನಾಯಿತು. ಕಲಾವಿದ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತವಿತ್ತು ಹಂಸಲೇಖ. ಉಲ್ಟಾ ಪಲ್ಟಾ ಚಿತ್ರಕ್ಕಾಗಿ ಚಿತ್ರ ಹಾಡಿರುವ ಗೀತೆಯನ್ನ ಕೇಳಿದ್ರಿ. ಗೀತೆಗೆ ಸಂಗೀತವಿತ್ತು ವಿ ಮನೋಹರ್. ಒಲವೆ ಮಂದಾರ ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಹಾಗೂ ನಂದಿತಾ ಹಾಡಿರುವ ಗೀತೆ. ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೇ. ಮತಲಬ್ ದೇಖ್ ಬೇಟಾ ತೂ ಜೋ ಯೇ ಅಂಧಾಧುಂಧ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡನೆ ಲಗಿ ಹೈ ಔರ್ ಜಬ್ ಮಾಟಿ ಹಿ ಕಮಜೋರ್ ಪಡ್ ಜಾಯೆಗಿ ತೋ ಉಪಜ್ ಕೈಸೆ ಸೆಹತಮಂದ್ ಹೋಗಿ. ಅರೆ ಪಹಲೆ ಐಸಾ ನಹೀ ಥಾ ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತಿ ಥೀ ಶುದ್ಧತಾ ಝಲಕ್ತಿ ಥೀ ಮಾಟಿ ಭೀ ತಂದುರುಸ್ತ ಔರ್ ಲೋಗ್ ಪಹಲೀ ವಾಲಿ ಬಾತ್ ಕಹಾ ಪರಂತು ಸಬ್ ಯಹೀ ಡಾಲೆ ಸಬ್ ನಹೀ ಆಜ್ ಭೀ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ ಖರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೇ ಸಚ್ ರೇ ಬೇಟೆ ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೇ ಹೈ ಧೂಪ್ ಮೇ ಬಾಲ್ ಸಮೇತ್ ನಹೀ ಕಿಯೆ ಹೈ ಠೀಕ್ ಹೈ ಭಾಯಿ ಮೈ ಭೀ ಆಜ್ ಕಲ್ ಸೇ ಭೀ ಖೇತಿ ಶುರೂ ಕರೂಂಗಾ. ಮಾಟಿ ಸೇ ಪ್ರೇಮ್ ಕಿ ಪರಂಪರಾ ಹೈ ಪರಂಪರಾಗತ್ ಖೇತಿ. ರೈತ ಬಾಂಧವರೇ, ಕಿಸಾನವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಕಿಸಾನವಾಣಿಯಲ್ಲಿ ತೋಟಗಾರಿಕೆ ಅನುಭವಗಳ ಕುರಿತು ಹೊನ್ನಾವರ ತಾಲೂಕು ಹಳದಿಪುರದ ಅರುಣ್ ರಾಮಚಂದ್ರ ನಾಯ್ಕ ಇವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡಗಿ. ಈಗ ನಮ್ಮ ಜೊತೆಯಲ್ಲಿ ಅರುಣ್ ರಾಮಚಂದ್ರ ನಾಯ್ಕ ಅವರಿದ್ದಾರೆ. ಇವರು ಹಳದಿಪುರದವರು, ಆದರೆ ಮಿರ್ಜಾನ್ ಹತ್ರ ಅವರು ಭೂಮಿ ಇದೆ. ಅವರು ಜಾಸ್ತಿ ಓದ್ದವರಲ್ಲ, ತಂದೆ ತಾಯಿಗೆ ಒಬ್ಬನೇ ಮಗ. ಅವ್ರ ತಾಯಿಯವರು ನೀ ಜಾಸ್ತಿ ಓದಲಿಲ್ಲ, ಹೆಂಗೆ ಜೀವನ ಬದುಕ ಹೆಂಗೆ ಏನು ಮಾಡ್ತಿ ಹಿಂಗೆಲ್ಲ ಹೇಳ್ತಾ ಇರುವಾಗ ಇವ್ರಿಗೂ ಒಂದು ಛಲ ಹೋಯ್ತು, ನಾನು ಏನಾದರೂ ಸಾಧನೆ ಮಾಡಬೇಕು ಅಂತೇಳಿ. ಆವಾಗ ಅವರು ವಿದ್ಯೆಗೆ ತಕ್ಕ ಹಾಗೆ ನಾನು ಕೃಷಿ ಬದುಕಿನಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂಥೇಳಿ ಪ್ರಾರಂಭದೊಳಗೆ ಹಾಲು ಹೈನ ಇಂಥವೆಲ್ಲ ಮಾಡ್ತಾ ಮಾರ್ಕೊಂತ ಬೆಳೀತಾ ಬಂದರು. ಆ ನಂತರ ಒಂದಿಷ್ಟು ಜಮೀನು, ಈಗ ಹೆಚ್ಚು ಕಡಿಮೆ ಸಾಕಷ್ಟು ಸ್ಥಿತಿವಂತ ರೈತ ಅಂತೇಳ್ಬೋದು. ಮಕ್ಕಳೆಲ್ಲ ನೌಕರಿ ಮಾಡ್ತಾ ಇದ್ದಾರೆ. ಈಗ 8 ಎಕರೆ ಅವರ ಹೆಸರಿನಲ್ಲಿ ಜಮೀನಿದೆ. ಇದೊಂಥರ ಕಲ್ಲು ಭೂಮಿ, ಆದರೆ ಅದನ್ನೇ ಅಭಿವೃದ್ಧಿಪಡಿಸಿ ನಾವು ತೋಟವನ್ನು ಮಾಡಲಿಕ್ಕೆ ಏನೇನು ಸಾಧ್ಯ, ಮತ್ತು ಇಂಥ ಮಣ್ಣಿನೊಳಗೆ ಎಂತೆಂಥ ಬೆಳೆಗಳನ್ನು ಹಾಕಿದರೆ ನನಗೆ ಅನುಕೂಲ ಆಗುತ್ತೆ, ಇವೆಲ್ಲವನ್ನ ವಿಚಾರ ಮಾಡಿಕೊಂಡು ಮಾಡ್ತಾ ಇದ್ದಾರೆ. ಅತ್ಯಂತ ಉತ್ಸಾಹಿ ರೈತರು. ಈಗ ಹೆಚ್ಚು ಕಡಿಮೆ ಅವರಿಗೆ 60 ವರ್ಷ ಇರ್ಬೋದು, 65 ವರ್ಷ ಅಂತೆ. ಈ ವಯಸ್ಸಿನಲ್ಲಿ ಕೂಡ ಅವರು ಹುಡುಗನ ಹಾಗೆ ಓಡಾಡ್ತಾ ಇರ್ತಾರೆ ಮಿರ್ಜಾನಿಗೂ ಹಳದಿಪುರಕ್ಕೂ. ಹಾಗಾಗಿ ಅವರ ಉತ್ಸಾಹ, ಅವ್ರು ಮಾಡ್ತಕ್ಕಂಥ ಕೃಷಿ ಇವೆಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ನಮಸ್ಕಾರ ಅರುಣ್ ನಾಯ್ಕ ಅವರು. ನಮಸ್ಕಾರ. ನಿಮ್ಮ ಉತ್ಸಾಹ ನೋಡಿದರೆ ಎಷ್ಟು ಹುಮ್ಮಸ್ ಇದೆಯಲ್ಲ, ಒಬ್ಬ ರೈತನಲ್ಲಿ ಇಷ್ಟು ಹುಮ್ಮಸ್ ಇರೋಕ್ಕೆ ಸಾಧ್ಯನಾ ಅಂತೇಳಿ ಅನಿಸುತ್ತೆ. ಈ ಹುಮ್ಮಸ್ಸಿನ ಒಂದು ಆಳ ಎಲ್ಲಿಂದ, ಹೇಗೆ ಇಷ್ಟೆಲ್ಲ ಹುಮ್ಮಸ್ಸನ್ನು ಉಳಿಸ್ಕೊಂಡಿದ್ದೀರಿ? ಸರ್, ನಾನು ಹುಟ್ಟಬೇಕಾದ್ರೆ ಬಡತನದಲ್ಲೇ ಹುಟ್ಟಿದ್ದು. ಆಸ್ತಿ ಇತ್ತು, ಆದರೆ ಅಭಿವೃದ್ಧಿ ಇಲ್ಲ. ನಮ್ಮ ತಂದೆ ಓದಿದವರಲ್ಲ, ಅವರು ಕೂಡ ಈ ಆಸ್ತಿಯಲ್ಲಿ ಇದ್ದದ್ರಲ್ಲಿ ಮಾಡ್ಕೊಂಡು ಹೋಗೋದು ಅದು ಏನೂ ಮಾಡ್ತಾ ಇಲ್ಲ. ಆದ್ರೆ ಬಡತನ ನನಗೆ ಮುಂದೊಂದು ದಿವಸ ನಾನು ಗುರಿ ಸಾಧಿಸಬೇಕು ಹೇಳುವಂತ ನನಗೆ ಛಲ ಆವಿಂದಲೇ ಆಯ್ತು. 20 ವರ್ಷದಲ್ಲೇ ನನಗೆ ಅನುಭವಕ್ಕೆ ಬಂತು. ಯಾಕೆಂದ್ರೆ ನೆಂಟರಿಷ್ಟರು ನಮ್ಮ ಮನೆಗೆ ಯಾರೂ ಬರುವುದಿಲ್ಲ, ನಾವು ಬಡವರು ಅಂದ್ಕೊಂಡು ನಮ್ಮನ್ನು ಯಾರು ಮಾತಾಡಿಸೋದಿಲ್ಲ. ನನ್ನ ತಾಯಿ ಯಾವಾಗಲೂ ಹೇಳ್ತಿದ್ರು, ಮಗದೇ ನಿನ್ನ ಕ್ಲಾಸ್ಮೇಟು ಇವತ್ತು ಕಲಿತು ನೌಕರಿ ಆದ್ರು ನೀನು ಯಾಕೆ ಈ ಥರ ಆದೆ ಮಗನೇ, ನಾನು ಎಷ್ಟೋ ಕನ್ಸ್ಕೊಂಡಿದೆ. ಇಲ್ಲ ಅಮ್ಮ, ನಾನು ಮುಂದೊಂದು ದಿನ ನಾನು ಗೆದ್ದೇ ಗೆಲ್ತೀನಿ, ಈ ಭೂಮಿಯಲ್ಲಿ ನಾನು ಸಾಧನೆ ಮಾಡ್ತೇನೆ ಅಂತ ನಾನು ನಮ್ಮ ತಾಯಿಗೆ ಮಾತು ಕೊಟ್ಟಿದ್ದೆ. ಅದೇ ಪ್ರಕಾರ ನಾನು ಈ ಭೂಮಿಯನ್ನು, ಪಾಳು ಬಿದ್ದ ಭೂಮಿಯನ್ನು ಅಭಿವೃದ್ಧಿ ಪಡ್ತೇನೆ. ಮೊದಲನೇದಾಗಿ ನಾನು ಕಬ್ಬು ಮಾಡಿದೆ. ಆವಾಗ ಈ ಪಂಪ್ ಸೆಟ್ಟು ಇದು ಏನೂ ಇಲ್ಲ. 1975 ಏನೂ ಇಲ್ಲ, ಅಷ್ಟೊಂದು ಇದರಲ್ಲೂ ಇಲ್ಲ. ನಾನು ಕೇವಲ 2,000 ರೂಪಾಯಿ ಸಿಂಡಿಕೇಟ್ ಬ್ಯಾಂಕ್ ಅಂತ ಇದರಲ್ಲಿ ಸಾಲ ಪಡ್ಕೊಂಡು MMM ಮಾಡಿ ಹೈನುಗಾರಿಕೆಯನ್ನು ಮೊದಲು ಮಾಡಿಕೊಂಡೆ. ಆನಂತರ ಒಂದು ಸಣ್ಣ ಸೈಕಲ್ ತಗೊಂಡೆ. ಆ ಸೈಕಲಲ್ಲಿ ಹಾಲನ್ನು ಮಾರಾಟ ಮಾಡೋದನ್ನು ನಾನು ಇದು ಮಾಡಿಕೊಂಡೆ. ಬರ್ತಾ ದಿನ ಕಳೆದಂತೆ ನನಗೆ ತೋಟ ಮಾಡಬೇಕು, ನಾನೇನಾದರೂ ಸಾಧನೆ ಮಾಡಬೇಕು, ಒಂದು ಛಲ ನನ್ನಿತ್ತು. ಗುರಿ ಇಲ್ಲದಿದ್ದರೆ ಸಾಧನೆಗಳು ವ್ಯರ್ಥ. ಮನುಷ್ಯನಿಗೆ ಗುರಿ ಹೇಳುವಂತದ್ದಿದ್ರೆ ಏನನ್ನು ಮಾಡಲಿಕ್ಕೂ ಸಾಧ್ಯ ಆಗ್ತದೆ ಅಂತ ನಾನು ಬರ್ಕೊಡ್ತೇನೆ. ಮನುಷ್ಯನಿಗೆ ಗುರಿ ಹೇಳುವಂತದ್ದು ಬೇಕು. ನಾನು ಓದಲಿಲ್ಲ, ನಾನದು ಮಾಡಲಿಲ್ಲ ಅಂತ ನಾನು ಸೋಲಿಲ್ಲ. ಆನಂತರ ನಾನು ಎರಡನೇದಾಗಿ ಆ ತೋಟವನ್ನು ಅಭಿವೃದ್ಧಿ ಮಾಡಿ ಅಡಿಕೆ ಗಿಡ ಹಾಕಿದೆ, ಸರಡಿಗೆಲ್ಲ ತೆಂಗಿನ ಗಿಡ ಹಾಕಿದೆ. ಆನಂತರ ಹೈನುಗಾರಿಕೆನೂ ಮಾಡ್ತಾ ಬಂದೆ. ಕಾಲಕ್ರಮೇಣ ಏನಾಯಿತು ಅಂತ ಹೇಳಿದ್ರೆ, ಈ ಹೈನುಗಾರಿಕೆಯಲ್ಲಿ ಈ ಹಿಂಡಿ ರೇಟನ್ನು ಏರ್ತಾ ಹೋಯಿತು, ಹಾಲ್ ರೇಟ್ ತಗ್ಗುತ್ತಾ ಬಂತು. ಅವಾಗ ಇದು ಲಾಸ್ ಅಂತ ತಿಳ್ಕೊಂಡು ಹಾಗೆ ಹೇಳುತ್ತೆ. ನಂತರ ನಮ್ಮ ಈ ಮಿರ್ಜಾನದಲ್ಲಿ ಒಂದು 8 ಎಕರೆ ಜಾಗ ನನ್ನ ಬಾಳ ಬಿದ್ದುಕೊಂಡಿತ್ತು, ಬರೇ ಕಲ್ಲು. ನಾನು 22ನೇ ವಯಸ್ಸಿನಲ್ಲಿ ಬಂಗಾರದ ಮನುಷ್ಯ ಸಿನಿಮಾ ನೋಡ್ಕೋಗಿದ್ದೆ. ಆವತ್ತು ಆ ರಾಜಕುಮಾರ, ಕೈಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದು ನೆನಪಿಡಬೇಕು ನಿತ್ಯ, ದುಡಿಮೆಯ ನಂಬಿ ಬದುಕು ಅದರಲ್ಲಿ ದೇವರ ಹುಡುಕು. ಅವಾಗ ನನಗೆ ಆಯ್ತು, ನಾನು ಯಾಕೆ ಮಾಡಬಾರ್ದು, ನಾನು ಇದನ್ನೇ ಸಾಧನೆ ಮಾಡಬೇಕು ಅಂದ್ರೆ ಅಲ್ಲಿ ನನ್ನ 2ನೇ ಮೆಟ್ಟಿಲು ಪ್ರಾರಂಭ ಆಯ್ತು. ಆನಂತರ ಇದನ್ನು ಕಲ್ಲು ಕೊಡ್ಲಿಕ್ಕೆ ಜಾಗವನ್ನ ಗುಂಟೆ ಲೆಕ್ಕದಲ್ಲಿ ಕೊಟ್ಟೆ, ಅವ್ರು ಕಲ್ಲು ತಕೊಂಡೋದ್ರು. ಆನಂತರ ನಾನು ಮೈನ್ಸ್ ಅಂಡ್ ಜಿಯಾಲಜಿಗೆ ಹೋಗಿ ನಾನು ಇದು ಕೃಷಿ ಭೂಮಿ ಮಾಡಬೇಕು, ಇದು ಪರ್ಮಿಷನ್ ಕೊಡಬೇಕು ಅಂತ ಹೇಳಿದೆ. ಅಂದ್ರೆ ಅದೇ ಲೆಕ್ಕದಲ್ಲಿ ಅವ್ರಿಗೆ ಕಲ್ಲು ತೆಗೆದಾದ ನಂತರ ಇಲ್ಲಿ ಗಿಡಗಳನ್ನು ಹಚ್ಚಿದೆ. ಇವತ್ತು ನನಗೆ ಮಾವು ಮತ್ತು ಗೇರು ಗಿಡ ಹಾಕಿದ್ದೇನೆ ಈ ಮಿರ್ಜಾನದಲ್ಲಿ. ಮಾವಿನಿಂದ ಕೂಡ ಈ ಕಾಟ್ ಮಾವಿನ ಗಿಡವನ್ನು ನಾನು KG ಲೆಕ್ಕದಲ್ಲಿ ಮೇ ತಿಂಗಳಲ್ಲಿ ಮಾರಾಟ ಮಾಡ್ತೇನೆ, ಅದರಿಂದ ನನಗೆ ಬಹಳ ಇದಾಗ್ತದೆ. ನಂತರ ಹಣ್ಣು ಈ ಆಪೂಸು, ಕರಿವಿಷಾಡು, ತೋತಾಪುರಿ ಇದೆಲ್ಲ ಇದೆ. ಇದನ್ನು ಒಳ್ಳೆ ಮಾರ್ಕೆಟ್, ಇಲ್ಲಿ ನ್ಯಾಷನಲ್ ಹೈವೇ ಇರೋದ್ರಿಂದ ಒಳ್ಳೆ ಮಾರ್ಕೆಟಿಗೆ ತಗೊಂಡೋಗ್ತಾರೆ. ಈಗ ಕಲ್ಲು ತಗದ ನಂತರ ಮಣ್ಣಿತ್ತು ಅದೇ ಮಣ್ಣು ಸಾಧಾರಣ ಅವರು 10 ಫೂಟ್ ಆಗುವಷ್ಟು ಕಲ್ಲು ತೆಗಿತಾರೆ. ಆನಂತರ ಅದೇ ಮಣ್ಣು ಇದು ಮಾಡ್ತಾರೆ. ಸ್ವಲ್ಪ ಬೇರೆ ಕಡೆ ಸ್ವಲ್ಪ ಮಣ್ಣು ತಂದಿದೆ, ಬಿಟ್ಟರೆ ಹೆಚ್ಚು ಮಣ್ಣು ಇನ್ವೆಸ್ಟ್ಮೆಂಟ್ ಮಾಡೋಕೆ ಹೋಗ್ಲಿಲ್ಲ. ನಾನು ಅದೇ ಮಣ್ಣಲ್ಲೇ ನಾನು ಗೊಬ್ಬರ ಹಾಕಿ ಗಿಡಗಳನ್ನು ನೆಟ್ಟೆ ನಾನು. ಅದರಿಂದ ಉಸುಪಾಗ್ತದೆ ಮತ್ತೆ ನೀರು ಕೂಡ ಇದಾಗ್ತದೆ. ಮಳೆಗಾಲದ ಬಿದ್ದ ನೀರನ್ನ ಇಲ್ಲೇ ಇಂಗುತ್ತದೆ, ಇಂಗು ಗುಂಡಿ ತರ ಆಗ್ತದೆ. ಇದರಿಂದ ನನಗೆ ಒಳ್ಳೆ ಇದ ಫಸಲು ಬರ್ತದೆ, ಇದು ಆಗ್ತದೆ. ಕಲ್ಲು ಭೂಮಿಯಲ್ಲೇ ಕೂಡ ಬಂಗಾರ ಬೆಳಿಬಹುದು. ನಮ್ಮ ಡಿಒಪು ಸಾಹೇಬರು ಒಬ್ರು ಹೇಳ್ತಿದ್ರು, ಕಲ್ಲು ಅದು ತಿಳಿಬಿಡ, ಅಲ್ಲೇ ಬಂಗಾರ ಉಂಟು ಅಂದ್ಕೊಂಡು. ಅದಕ್ಕೆ ಕಲ್ಲು ಇದ್ರೂ ಕೂಡ ಅದನ್ನು ಪರಿಶ್ರಮದಿಂದ ನಾವು ಮಾಡಿದಾಗ ಅಲ್ಲಿ ಬಂಗಾರ ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಎಲ್ಲರಿಗೂ ಹೇಳ್ತೇನೆ, ಈಗಿನ ಯುವಕರಿಗೂ ಹೇಳ್ತೇನೆ, ಸ್ವಾವಲಂಬಿಯಾಗಿ ಬದುಕಬೇಕೇ, ಪರಾವಲಂಬಿಯಾಗಿ ಬದುಕುವುದನ್ನ ವಿಚಾರ ಬೇಡಿ, ಮಾಡಬೇಡಿ ಅಂತ ಹೇಳ್ತೇನೆ. ಯಾಕೆ ಸ್ವಾವಲಂಬಿ ಅಂತ ಹೇಳಿದ್ರೆ, ನಾವು ದುಡಿಬೇಕು, ನಾವು ಪ್ರಯತ್ನ ಪಡಬೇಕು, ನಾವು ಮಾಡಬೇಕು. ಈ ನೌಕರಿ ಅಂದ್ರೆ ಒಬ್ಬನ ಕೈ ಕೆಳಗೆ ಆಗಿ ನೌಕರಿ ಮಾಡೋದು. ಅದರಿಂದ ನೀವು ವಿದ್ಯೆ ಬೇಕು, ಕಲಿಬೇಕು, ಅನುಭವ ಸಾಕಷ್ಟು ಇದ್ದಾಗ ಮಾತ್ರ ಮನುಷ್ಯ ಪರಿಪಕ್ವವಾಗ್ತಾನೆ. ನಾನು ಕಲೀಲಿಲ್ಲ, ಖಾಲಿ 7ನೇ ಕ್ಲಾಸ್ ಸರ್ ಕಲ್ತಿದ್ದು. ಆದರೆ ನಾನು ಕೆಲವೊಂದು ಬಲ್ಲವರಿಂದ ಕಲಿತು, ಕೆಲವೊಂದು ಶಾಸ್ತ್ರಗಳಿಂಪೇಳುತ್ತಲೆ, ಕೆಲವೊಂದು ಸಜ್ಜನರಿಂದ ಅರಿಯಲ್. ಹಾಗೆ 4 ಜನರ ಒಡನಾಟ ಮಾಡಿದ್ರಿಂದ ನನಗೆಲ್ಲ ಅನುಭವ ಬಂತು. ಜನ ಎಲ್ಲ ಮಾಡೋದು ನೋಡಿದೆ, ನಾನು TVಯಲ್ಲಿ ನೋಡಿದೆ, ಅದರಲ್ಲಿ ಅನುಭವ ಹಂಚಿಕೊಂಡೆ. ನನಗೆಷ್ಟು ಬೇಕು ಅನುಭವ ಅದನ್ನು ನಾನು ಮಾಡಿಕೊಂಡು ಇವತ್ತು ಈ ಮಟ್ಟಕ್ಕೆ ನಾನು ಬಂದೆ. ನನ್ನ ಮಕ್ಕಳಿಗೆ ಓದಿಸ್ದೆ, ನಾನು ಕಲೀಲಿಲ್ಲ ಮಗನೇ, ನೀನು ಕಲಿಬೇಕು. ನನ್ನಮ್ಮ ಎಷ್ಟೋ ಆಸೆ ಇಟ್ಕೊಂಡಿದ್ಲು, ನೀನು ಕಲೀಲಿಲ್ಲ. ಇವತ್ತು ನಂದು ಒಂದು ಮಗ ಇಂಜಿನಿಯರ್ ಇದ್ದಾನೆ, ಒಬ್ಬ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾನೆ, ಒಬ್ಬ ಇಲೆಕ್ಟ್ರಿಕಲ್. ಅಂದರೆ ನಾನು ಅವನಿಗೆ ಅವ ಬೇರೆ ಕಡೆಗೆ ಹೋಗಬೇಕಾದ್ರೆ ಬೇಡ ಮಗನೇ, ನಾವು ಇದ್ದ ಆಸ್ತಿಯನ್ನು ನಾವು ಮಾಡ್ಕೊಂಡು ಹೋಗ್ಬೇಕು, ಇಲ್ಲೇ ಏನಾದರೂ ಸಾಧನೆ ಮಾಡು ಅಂತ ಹೇಳೋದಕ್ಕೆ ಅವ ಡಿಪ್ಲೊಮಾ ಮಾಡಿಕೊಂಡು ಇಲೆಕ್ಟ್ರಿಕಲ್ ಕೆಲಸ ಊರಲ್ಲೇ ಮಾಡ್ತಾನೆ, ಮನೆಯಲ್ಲೇ ಇದ್ದಾನೆ. ಮನೆಯಲ್ಲಿ ಬೆಳಿಗ್ಗೆ ಕೆಲಸ ಮಾಡಿ 10 ಗಂಟೆವರೆಗೆ ಮಾಡಿಕೊಂಡು ನಂತರ ಅವನು ಡ್ಯೂಟಿ ಅವನು ಮಾಡ್ತಾನೆ ಸರ್. ಈಗ ಗುಂಡಿ ತೋಡಬೇಕಾದಾಗ ಅದ್ರ ಸೈಜ್ ಒಂದು ಸ್ವಲ್ಪ ದೊಡ್ಡದೇ ಇರಲಿ, ಮಣ್ಣು ಹಾಕ್ಲಿಕ್ಕೆ ಅನುಕೂಲ ಆಗಲಿ, ಹಂಗೇನು ಮಾಡಿದ್ರೆ ಸರ್? ನಾವು ಒಂದೇ ಸಾಧಾರಣ 2-3 ಎಕರೆ ಹಂತ ಹಂತವಾಗಿ ಕಲ್ಲು ತಕೊಂಡು ಹೋಗಿದ್ರು, ಅದರಿಂದ ಕೂಡ ನನಗೆ ಇನ್ಕಮ್ ಬಂತು. ಅದೇ ಹಣದಿಂದ ನಾನು ಅದನ್ನ ಸ್ವಲ್ಪ ಮಣ್ಣು ತರಲಿಕ್ಕೆ ಬೇರೆ ಕಡೆ ಮಣ್ಣು ಹಾಕ್ಲಿಕ್ಕೂ ಅನುಕೂಲ ಆಯ್ತು. ಅದೇ ದುಡ್ಡಿನಲ್ಲೇ ನಾನು ಮುಂದೆ ಅಭಿವೃದ್ಧಿ ಪಡಿಸ್ಲಿಕ್ಕೆ ನನಗೆ ಆಯ್ತು ಸರ್. ಇಲ್ಲಿ ಮಾವು ಹಾಕಿರಿ, ಗೇರು ಹಾಕಿರಿ, ತೆಂಗು ಹಾಕಿರಿ, ಈ ಮೂರು ಬೆಳೆಯಲ್ಲಿ ನಿಮಗೆ ಬಹಳ ಚಂದ ಬೆಳೆದಿದೆ ಅಂತೇಳಿ ಯಾವ ಬೆಳೆಗೆ ಅನ್ಸುತ್ತೆ ಸರ್? ಇದ್ದದ್ರಲ್ಲಿ ಗೇರು ಅತ್ಯಂತ ಇದು, ನಯಾ ಪೈಸೆ ಖರ್ಚಿಲ್ಲ. ಸಮುದ್ರಕ್ಕೆ ಹೋಗಿ ಮೀನು ಹಿಡ್ಕೊಂಡು ಬರೋರು ಅಂಬಿಗರು ಹೇಗೆ ಹಿಡ್ಕೊಂಡು ಬರ್ತಾರೋ ಹಾಗೆ ಇದು ಲಾಭದಾಯಕ ಅಂತ ಹೇಳಿದ್ರೆ ಇದರಲ್ಲಿ ಒಂದು ನಯಾ ಪೈಸೆನು ಖರ್ಚಿಲ್ಲ. ಅದು ಹೂವಾಗಿದ ನಂತರ ಅದಕ್ಕೆ ಸ್ವಲ್ಪ ಔಷಧಿ ಸಿಂಪಡಣೆ ಮಾಡಿದ್ರೆ ಒಳ್ಳೆಯದು, ನಂತರ ಖಾಲಿ ಬೀಜ ಕೊಯ್ಕೊಂಡು ಮಾತ್ರ ಹಾರ್ವೆಸ್ಟ್ ಮಾಡಿದ್ರೆ ಆಯ್ತು. ಇದು ಒಳ್ಳೆ ಉತ್ತಮ ಬೆಳೆ ಅಂದ್ರೆ ಖರ್ಚಿಲ್ಲ. ಆದ್ರೆ ಇವತ್ತು ತೆಂಗಿನ ಗಿಡ ನಡೆದ್ರೆ ಅದಕ್ಕೆ ನೀರು ಹಾಕಬೇಕು, ಅದಕ್ಕೆ ಬುಡ ಮಾಡಬೇಕು, ಅದಕ್ಕೆ ಗೊಬ್ಬರ ಕೊಡಬೇಕು, ಈ ತರ ಇದೆ. ಮಾವು ಹಾಗೆ ಒಂದು ಸಲ ಮಾಡಿದ್ರೆ ಆಯ್ತು, ಮಾವಿಗೂ ಏನು ಖರ್ಚಿಲ್ಲ. ಆದ್ರೆ ಇವಾಗ ಈಗ ಒಂದು 5 ವರ್ಷದ ಹಿಂದೆ ಜನರಿಗೆ ಶುಗರು, BP ಇದರಿಂದ ಮಾವಿನ ಹಣ್ಣು ತಿನ್ನುವುದು ಸ್ವಲ್ಪ ಕಡಿಮೆ ಮಾಡಿದ್ದಾರೆ, ಅದರಿಂದ ಮಾವಿನ ಬೆಳೆಗೆ ಸ್ವಲ್ಪ ಹಿನ್ನಡೆ ಆಗ್ತಾ ಇದೆ. ಅದಕ್ಕೆ ನಾನೇನ್ ಮಾಡ್ತೇನೆ ಅಂತ ಹೇಳಿದ್ರೆ, ಫಸ್ಟ್ ಉಪ್ಪಿನಕಾಯಿಗೆ ಹೆಚ್ಚಿನ ಮಾವಿನ ಹಣ್ಣು ಕೊಟ್ಟು ಬಿಡ್ತೇನೆ. ಸಣ್ಣ ಮಿಡಿ ಇರಬೇಕಾದ್ರೆ 25 ರೂಪಾಯಿ ಕೆಜಿಗೆ ಹೋಗುತ್ತೆ ಅದು. ಅದೇ ಹರ ಇದು ಮಾಡಿ ನಾನೇ ಕೊಟ್ಟು ಬಿಡ್ತೇನೆ, ಮತ್ತು ಈ ಹಣ್ಣನ್ನು ಇಟ್ಟುಕೊಂಡು ಬೇರೆಯವರಿಗೆ ಕೊಡ್ತೇನೆ. ಆ ಟೈಮ್ನಲ್ಲಿ ಹೋಗ್ತದೆ ಅದು. ಮಾವು ಕೂಡ ಚೆನ್ನಾಗಿ ಬರ್ತದೆ, ಚೆನ್ನಾಗಿ ಬರ್ತದೆ ಮಾವು ಕೂಡ ಈ ಹವಾಮಾನಕ್ಕೆ. ಇಲ್ಲಿಂದ ಮಾವು ಹೆಸರುವಾಸಿ, ಇಲ್ಲಿಂದ ಮಿರ್ಜಾನ್ದಿಂದ ಅಪ್ ಟು ಅಂಕೋಲಾವರೆಗೆ ಇದು ರಾಜ್ಯದಲ್ಲೇ ಮಾವಿನ ಬೆಳೆಗೆ ಪ್ರಶಸ್ತಿಯ ಜಾಗ. ಇಲ್ಲಿಯ ಕ್ಲೈಮೇಟ್, ಹವಾಮಾನ ಇದು ಯೋಗ್ಯವಾಗಿದೆ ಮಾವಿನ ಹಣ್ಣು. ಇಲ್ಲಿ ಬೆಳೆದ ರುಚಿಯನ್ನ ಮತ್ತೆಲ್ಲೂ ಸಿಗುವುದಿಲ್ಲ. ನಂತರ ಗೋವಾದಲ್ಲಿ ಅದು ಯಾವುದೋ ಒಂದು ಊರು ಇದೆ ನೋಡ್ರಿ, ಅಲ್ಲಿ ರತ್ನಗಿರಿ ಆಪೂಸ್ ಅಂತ ಹೇಳ್ತಾರೆ, ಅಲ್ಲಿ ಅಂಕೋಲಾ ಇದಕ್ಕೆ ಫೇಮಸ್ಸು. ವೀಳ್ಯದೆಲೆ ಹೊಸ ಕುಳಿ ಅಂತ ಇದೆ ಹೊನ್ನಾವರದಲ್ಲಿ, ಅದಕ್ಕೆ ಫೇಮಸ್ಸು. ಹೀಗೆ ಒಂದೊಂದು ಊರಲ್ಲಿ ಒಂದೊಂದು ಫೇಮಸ್ ಹೆಸರಿದೆ. ಕರಿವಿಷಾಡು, ಅಂಕೋಲಾ ವಿಷಾಡು ಇದು ಫೇಮಸ್ ಇಲ್ಲಿ. ಇಲ್ಲಿ ಆದಂಗೆ ನಮ್ದೇ ಊರು ಪಕ್ಕದ ಊರು ಹಳದಿಪುರದಲ್ಲಿ ಆಗುವುದಿಲ್ಲ. ಹಾಗಾಗಿ ಇಳುವರಿ ದೃಷ್ಟಿಯಿಂದ ನೋಡಿದಾಗ, ನಮಗ ಒಂದ್ ಸ್ವಲ್ಪ ಕೈಯಲ್ಲಿ ಕಾಸು ಮಾಡುವ ದೃಷ್ಟಿಯಿಂದ ನೋಡಿದಾಗ, ಇವು ಮೂರು ಬೆಳೆಯಲ್ಲಿ ಯಾವ್ದು ಹೆಚ್ಚು ನಿಮಗೆ ಕೈ ಹಿಡಿದಿರಿ ಅನ್ಸುತ್ತೆ? ಕೈ ಹಿಡಿದು ಹೇಳಿದ್ರೆ ಗೇರು ಬೆಳೆ ಸರ್. ನನಗೆ ಮೊಟ್ಟ ಮೊದಲನೇದಾಗಿ ನಾನು ಒಂದ್ ದಿವಸ 8 ರೂಪಾಯಿ ನನಗೆ ಬಸ್ ಖರ್ಚಿಗಿಲ್ದೆ ನಾನು ಅತ್ತೇ ಇದ್ದೆ. ಆದ್ರೆ ಗೇರು ಲಕ್ಷ್ಮಿ ಅದು ಸರ್, ಯಾವ ರೀತಿ ಬರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆದರೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಅದು ಅದು ಗೇರು ಮಾತ್ರ, ಅದು ಈಶ್ವರನ ಇದಂತೆ. ನಮ್ಮ ಹಿಂದೆ ತಂದೆಯವರು ಕೂಡ ಹೇಳ್ತಿದ್ರು, ಒಕ್ಕಣ್ಣು ಇಕ್ಕಣ್ಣು ಮುಕ್ಕಣ್ಣು ಅಂತ. ಒಕ್ಕಣ್ಣು ಅಂತ ಹೇಳಿದ್ರೆ ಗೇರು ಬೀಜ, ಮುಕ್ಕಣ್ಣು ಅಂತ ಹೇಳಿದ್ರೆ ನಾ ತೆಂಗಿನಕಾಯಿ, ಮತ್ತೊಂದು ಇದೆ ಅದು ನನಗೆ ಗೊತ್ತಿಲ್ಲ. ಎಷ್ಟು ವರ್ಷದ ಬೆಳೆ ಈಗ ಅದು? ಗೇರು 1 ವರ್ಷಕ್ಕೆ ಒಂದೇ ಸಲ ಆಗುವುದು ಸರ. ಎಷ್ಟು ವರ್ಷದ ಬೆಳೆ? ಬೆಳೆ ಅದಕ್ಕೆ ನೋಡಿ 15 ವರ್ಷ ಒಂದು ಆಯುಷ್ಯ ಅದು ಕಾಟ ಗಿಡಕ್ಕೆ, ಹೆಚ್ಚಿನ ಆಯುಷ್ಯಗಳು ಇಲ್ಲ. ಆದರೆ ನಾವು ಪ್ರತಿ ವರ್ಷ ಒಂದು ಕೊಟ್ಟೆ ಮಾಡಿ ಅದರಲ್ಲಿ ಗಿಡ ಬೆಳೆಸ್ತಾ ಇರಬೇಕು. ಪ್ರತಿ ವರ್ಷ 10-15-20 ಗಿಡ ಹೋಗ್ತಾ ಇರ್ತವೆ. ನಾವು ಹೋದ ಜಾಗದಲ್ಲಿ ಮತ್ತೆ ಗಿಡ ಹಾಕ್ತಾ ಇರಬೇಕು. ಅದಕ್ಕೆ ಆಯುಷ್ಯ ಕಡಿಮೆ, 15 ವರ್ಷ. ಗೇರು ಗಿಡಕ್ಕೆ ಆಯುಷ್ಯನೇ 15 ವರ್ಷ, ಅಮ್ಮಮ್ಮ ಅಂದ್ರೆ 20 ವರ್ಷ. ಅದಕ್ಕಿಂತ ಹೆಚ್ಚು ವರ್ಷ ಬದುಕುದಿಲ್ಲ ಅದು. ಎಷ್ಟು ಎಕರೆ ಹಾಕಿರಿ ಅದನ್ನ? ನಾನು ಇದು ಸಾಧಾರಣ ಒಂದು 4-5 ಎಕರೆಗೆ ಆಗ್ಬಹುದು. ಎಷ್ಟು ಕಾಯಿ ಇಳುವರಿ ಬರುತ್ತೆ ನನಗೆ? ಸಾಧಾರಣ 8-10 ಕ್ವಿಂಟಲ್ ಆಗ್ತದೆ. ಒಂದು ಕೆಜಿಗೆ 120 ರೂಪಾಯಿ, ಕಳೆದ ವರ್ಷ 80 ರೂಪಾಯಿ ಆಗಿತ್ತು. ಕಳೆದ ವರ್ಷ 120 ರೂಪಾಯಿ ಆಗಿದೆ, ಅಂದ್ರೆ 12,000 ರೂಪಾಯಿ ಕ್ವಿಂಟಲ್ಗೆ ಆಗಿದೆ. 12,000 ರೂಪಾಯಿ ಅಂತ ಹೇಳಿದ್ರೆ ನಿಮ್ಗೆ 10 ಕ್ವಿಂಟಲ್ 120,000 ರೂಪಾಯಿ ಆಗ್ತದೆ. 120,000 ರೂಪಾಯಿ 1 ವರ್ಷಕ್ಕಂದ್ರೆ ಆದ್ರೂ ಲಾಭ ಅನ್ಸುತ್ತ ನಿಮ್ಗೆ? ನಮ್ಗೆ ಲಾಭ ಆಗ್ತದೆ. ಆದ್ರೆ ಬೇರೆ ಬೆಳೆ ಇದೆಯಲ್ಲ, ಮಾವು ಇದೆ, ತೆಂಗಿದೆ, ಅದರ ಪಕ್ಕದಲ್ಲಿ ಹೀಗೆಲ್ಲ ಮಾಡಿದ್ರಿಂದ ನಮಗೆ ಒಂದರಿಂದ ಮತ್ತೊಂದು, ಮತ್ತೊಂದರಿಂದ ಮತ್ತೊಂದು, ಹೀಗೆ ಮಿಶ್ರ ಬೆಳೆ ಮಾಡಿದಾಗ ರೈತ ಯಾವಾಗೂ ಸೋಲುವುದಿಲ್ಲ. ಯಾವುದೇ ಒಂದೇ ಬೆಳೆ ನಂಬಿದಾಗ ರೈತ ಸೋಲ್ತಾನೆ. ಈ ಗದ್ದೆ ಒಂದೇ ಗದ್ದೆ ಮಾಡುತ್ತಿದ್ರೆ ಅದರಲ್ಲಿ ಇದು ಕೂಲಿ ಆಳಿ ಕೊಟ್ಟಿದ್ರಿಂದ ಮತ್ತು ಇದು ಮಾಡಿದ್ರಿಂದ ಸಾಕಾಗುವುದಿಲ್ಲ. ಅದರಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಮಾಡಿದವಾಗ ಒಂದು ಲಾಸ್ ಆದರೆ ಇನ್ನೊಂದರಲ್ಲಿ ಬರ್ತದೆ. ಹಾಗಾಗಿ ನಿಮಗೆ ತೆಂಗಿನಿಂದ ಮತ್ತೆ ಮಾವಿನಿಂದ ಎಷ್ಟು ಆದಾಯ ಬರುತ್ತೆ? ನಮ್ಗೆ ನೋಡಿ, ತೆಂಗು ಅಂತ ಹೇಳಿದ್ರೆ ಎರಡು ತಿಂಗಳಿಗೆ ಒಂದು ಕೊಯ್ಲು ಅಂತ ಮಾಡ್ತೇವೆ ನಾವು. ಆ ಎರಡು ತಿಂಗಳ ಮಾಡಿದವಾಗ 500 ಕಾಯಿ ಬೀಳ್ತದೆ. ಆ 500 ಕಾಯಿಗೆ ಈಗಿನ ರೇಟ್ನಂತೆ 23 ರೂಪಾಯಿ ಕ್ವಿಂಟಲ್ಗೆ ರೇಟ್ ಇದೆ. ಅದರಿಂದ ನನಗೆ ಒಂದು ತೆಂಗಿನಕಾಯಿಗೆ 11 ರೂಪಾಯಿ, ಅಮ್ಮಮ್ಮ 12 ರೂಪಾಯಿ ಆಗುತ್ತೆ. ಆದರೆ ಸಿಂಹಳ ಅಂತ ತೆಗಿತಾರೆ ಇಲ್ಲಿ, ಅದನ್ನು ತೆಗೆದ್ರೆ 20 ರೂಪಾಯಿನಲ್ಲಿ ಹೋಗ್ತದೆ ಸರ್. ಎಳ್ನೀರು ಕರೆಕ್ಟ್, ಎಳ್ನೀರು ಅಂತ ಹೇಳ್ತಾರೆ. ಅದರಿಂದ ಆದಾಯ ಹೆಚ್ಚಾಗ್ತದೆ. ಅದು ಪ್ರತಿ ತಿಂಗಳ ನನಗೆ ಸಾಧಾರಣ ಒಂದು 250 ಸಿಂಹಳ ಎಳ್ನೀರು ಬೊಂಡ ಸಿಗತ್ತೆ. ಅದು ನನಗೆ ಲಾಭ ಆಗ್ತದೆ. ಇದು ಪ್ರತಿ ತಿಂಗಳು ಅಂದ್ರೆ 12 ತಿಂಗಳನ್ನು ಹಿಂಗಿರುತ್ತೆ? ಈ ಬೊಂಡ ತೆಗೆದ್ರೆ 12 ತಿಂಗಳು ತೆಗಿಬಹುದು. ಕಾಯಿ ಮಾತ್ರ 2 ತಿಂಗಳಿಗೆ ಒಂದು ಸಲ ತೆಗಿಯೋದು, ಅದರಿಂದ ಲಾಸ್ ಆಗತ್ತೆ. ಮತ್ತೆ ಅದಕ್ಕೆ ತೆಗಿಲಿಕ್ಕೆ ಒಂದು ಮರಕ್ಕೆ 35 ರೂಪಾಯಿ ತಗೊಳ್ತಾರೆ ಮರ ಹತ್ತಿದ್ದಕ್ಕೆ. ಆದ್ರೆ ಇದನ್ನ 20 ರೂಪಾಯಿ ಕೊಟ್ರೆ ಅವನೇ ತಗೊಂಡು ಹೋಗ್ತಾನೆ, ಅವನೇ ತೆಗೆದು ಚಾರ್ಜ್ ಇಲ್ಲ. ನಮ್ಗೆ ಪಕ್ಕದಲ್ಲಿ ಅಲ್ಲೇ ರಸ್ತೆ ಸರ್ಡೆ ಮಾರ್ತಾನೆ, ಅವನೇ ತಗೊಂಡು ಹೋಗ್ತಾನೆ. ಇದರಿಂದ ನಮ್ಗೆ ಲಾಭ ಆಗ್ತದೆ. ಅವ ಒಂದು ಮರಕ್ಕೆ 30 ರೂಪಾಯಿ ಕೊಡಬೇಕು, ಅದು ಸೊಲ್ದವರಿಗೆ 1 ರೂಪಾಯಿ ಕೊಡಬೇಕು, 100ಕ್ಕೆ 100 ರೂಪಾಯಿ ಕೊಡಬೇಕು. ಇದೆಲ್ಲ ಕೆಲಸ ಆಗ್ತದೆ. ಅದರ ನಂತರ ಅದರಿಂದ ನಮ್ಗೆ ಲಾಸ್ ಆಗ್ತದೆ. ಆದ್ರೆ ಈ ರೀತಿ ಮಾಡಿದವಾಗ ಇದು ಒಳ್ಳೇದಿದಾಗ್ತದೆ. 100ಕ್ಕೆ 20 ರೂಪಾಯಿ ಒಂದು ಅಂತ ಹೇಳಿ ಅಂದ್ರು ಕೂಡ ನಮ್ಗೆ 100ಕ್ಕೆ 2000 ರೂಪಾಯಿ. ಹೌದು, 2000 ರೂಪಾಯಿ ಆಗ್ತದೆ. ಇದು 100ಕ್ಕೆ 1000 ರೂಪಾಯಿ ಆಗತ್ತೆ. ಇದು ಒಳ್ಳೇದು, ಅದು ಒಳ್ಳೇದು, ನೀವೇ ಹೇಳಿ. ಎಳ್ನೀರು ತೆಗೆದೇ ಒಳ್ಳೇದಲ್ವಾ? ಹಾಗೆ ನಾವು ಬದಲಾವಣೆಯನ್ನು ಮಾಡಬೇಕು. ಕೃಷಿಯಿಂದ ಕೆಲವರು ಹೇಳ್ತಾರೆ ಲಾಸು, ಇದರಿಂದ ವರ್ಕೌಟ್ ಆಗುದಿಲ್ಲ, ಆಳ ಪಗಾರ ಲೇಬರ್ 600 ರೂಪಾಯಿ ಹೇಳ್ತಾರೆ, 500 ರೂಪಾಯಿ ಆಗ್ತದೆ, ಇದ್ರಿಂದ ನಮ್ಗೆ ವರ್ಕೌಟ್ ಆಗುದಿಲ್ಲ. ಆದ್ರೆ ನಾವು ದುಡಿಬೇಕು. ನಾನು ರಾತ್ರಿ 5 ಗಂಟೆಗೆ ಇರತ್ತೇನೆ, ಬೆಳಿಗ್ಗೆ 5 ಗಂಟೆಗೆ ಎದ್ದು ಮನೆ ಕೆಲಸ ಮಾಡಿಕೊಂಡು ಇಲ್ಲಿ ಬಂದು ನನ್ನ ಆದಂತ ಕೆಲಸವನ್ನು ನಾನು ಮಾಡ್ತೇನೆ. ಅದರಿಂದ ನನಗೆ ಎರಡನೇದಂತ ಹೇಳಿದ್ರೆ, ಇವತ್ತು ನನಗೆ ಶುಗರ್ ಇಲ್ಲ, ಇವತ್ತು ನನಗೆ ಬಿ ಪಿ ಇಲ್ಲ. ನಾನು ಒಂಥರ ಹುಮ್ಮಸ್ಸಿನಿಂದ ಅದು 65 ವರ್ಷ ಆದರೂ ನಾನು ಹುಡುಗನ ಥರ ಇದ್ದೇನೆ. ಯಾಕೆ? ಆ ಕೆಲಸ ಮಾಡ್ತೇನೆ. ಮತ್ತು ನಾನು ಇಲ್ಲಿಯ ಇದಂತ ಹೋಟೆಲ್ನಿಂದ ಯಾವುದೇ ನಾನು ತಿನ್ನೋದು ಅಥವಾ ಹೋಟೆಲ್ನ ಊಟ ಅಥವಾ ಇದರಿಂದ ನಾವು ಮಾಡೋದಿಲ್ಲ. ಮನೆ ಹತ್ರ ಕೊಚ್ಚಿಗಕ್ಕಿ ಅನ್ನ ಅಂತ ಊಟ ಮಾಡ್ತೇವೆ, ಮತ್ತು ಮನೆಯಲ್ಲಿ ಬೆಳೆದನ್ನು ನಾವು ತಿಂತೇವೆ. ಯಾಕೆಂದರೆ ಇದರಲ್ಲಿ ಫಾರಂ ಗೊಬ್ಬರ ಹಾಕಿದ್ರಿಂದ ಅದರಲ್ಲಿ ಪೌಷ್ಟಿಕಾಂಶಗಳು ಕಡಿಮೆ ಇರುತ್ತದೆ. ಆ ದೃಷ್ಟಿಯಿಂದ ಮನುಷ್ಯನಿಗೆ ಶುಗರು, ಬಿ ಪಿ, ಇನ್ನೊಂದು ಮಗದೊಂದು ಎಲ್ಲ ಆಗ್ತದೆ. ಅದಕ್ಕೆ ನಾವು ಬೆಳೆದದ್ದನ್ನು ನಾವೇ ತಿನ್ನೋದು. ನಾವು ಇನ್ನೂ ಅಂತ ಹೇಳಿದ್ರೆ ನಾನು ಇದನ್ನು ತಿಂತೇನೆ, ಏನು ಅಂತ ಹೇಳಿದ್ರೆ ಅದು ಬರಗಾಲ ಗೆಡ್ಡೆ ಅಂತ ಮಾಡ್ತಾರೆ, ಭೂಮಿ ಒಳಗಾಗ್ತದೆ. ಅದಕ್ಕೆ ಯಾವುದೇ ರಾಸಾಯನಿಕ ಗೊಬ್ಬರ ಹಾಕೋದಿಲ್ಲ. ಅದನ್ನು ನಾನು ಬೆಳಿಗ್ಗೆ ಚಾಕ ಇದು ಮಾಡಿಕೊಂಡು ತಿಂತೇನೆ. ಅದರಿಂದ ಒಳ್ಳೆ ಹಾಲು ಮತ್ತು ಮನೆ ಹಾಲು. ಇವತ್ತು ನೋಡಿ ಹಾಲು ಪ್ಯಾಕೆಟು ಎಲ್ಲ ಅದರಲ್ಲಿ ಕೆಮಿಕಲ್ ಇಂದ ಹಾಲು ತಯಾರು ಮಾಡ್ತಾರೆ. ನಾನು ಬೆಳಿಗ್ಗೆ ಎದ್ದ ಕೂಡಲೇ ನಮ್ಮ ಮನೆ ಆಕಳ ಹಾಲು. ಅದರಿಂದ ಕೂಡ ಮನುಷ್ಯನ ಆಕಳ ಯಾರು ದನಗಳ ಕೆಲಸ ಮಾಡ್ತಾರೆ ಅವನಿಗೆ ಕ್ಯಾನ್ಸರ್ ಸಹ ಬರುವುದಿಲ್ಲ. ಇದು 100ಕ್ಕೆ 100 ಸತ್ಯ. ಯಾಕೆ ಅಂತ ಹೇಳಿದ್ರೆ ಆ ಗೋಮೂತ್ರದಿಂದ ಅದರ ವಾಸನೆಯಿಂದ ಕ್ರಿಮಿ ಕೀಟಗಳು ದೂರ ಆಗಿ ಹೋಗ್ತದೆ. ನಾನು ಅದಕ್ಕೆ ಪಕ್ಕದಲ್ಲಿ ಈಗ ಎಮ್ಮೆ ಸಾಕಿದ್ದೇನೆ, ಅದ್ರ ಕೆಲಸ ಮಾಡ್ತೇನೆ. ಅದರಿಂದೆಲ್ಲ ನನಗೆ ಬಹಳ ಹುಮ್ಮೆ ಇದೆ. ತೋಟದ ಮಧ್ಯನ ಹೂವು ಬೆಳೆಸ್ತಾ. ಹೌದು, ಮತ್ತೆ ನಮ್ಗೆ ಯಾವುದು ಚಿಂತೆಯನ್ನು ಮಾಡುವುದಿಲ್ಲ. ನಮ್ಮ ದೇವರು ಇದನ್ನು ಕೊಟ್ಟಿದ್ದಾನೆ. ಇದನ್ನೇ ನೋಡಿ, ಇವತ್ತು ನಾನು 3 ಮಕ್ಕಳಿಗೆ ಕಲಿಸಿದ್ದೇನೆ, ಮಗಳಿಗೆ ಮದುವೆ ಮಾಡಿದ್ದೇನೆ, ಮಕ್ಕಳಿಗೆ ಇಂಜಿನಿಯರ್ ಮಾಡಿಸಿದ್ದೇನೆ ಇದೇ ಭೂಮಿಯಿಂದ. ನನ್ನ ತಂದೆ ಏನು ದುಡ್ಡು ಮಾಡಿಟ್ಟಿದ್ದಿಲ್ಲ, ನಾನೇ ಪ್ರಯತ್ನ ಪಟ್ಟು ದುಡಿದು ನಾನೇ ಇದು ಮಾಡಿ ಮಕ್ಕಳನ್ನೆಲ್ಲ ಕಲಿಸಿದ್ದೇನೆ. ಈಗ ನೆಮ್ಮದಿ ಜೀವನ ಮಾಡಿ. ನಾನು ಒಂದು ಕಾಲದಲ್ಲಿ ಸೈಕಲ್ ಅದು ಕೂಡ ಇಲ್ಲ ಆಗಿತ್ತು, ಅದು ಸಾಲ ಮಾಡಿ ತಗೊಂಡಿದ್ದೆ. ಆನಂತರ ಈಗ ನಾನು ಕಾರು ಆಲ್ಟೋ 800 ಕಾರ್ ತಗೊಂಡು ನಾನು ತಿರುಗಾಡ್ತೇನೆ. ಹಾಲು ಮಾರಲ್ಲ ಈಗ? ಈಗ ಹಾಲು ಮಾರೋದಿಲ್ಲ, ಹಾಲಿನಿಂದ ಸ್ವಲ್ಪ ಇದಾಗ್ತದೆ. ಆದ್ರೆ ನಾನು ನಮ್ಮ ಮನೆಗೆ ನಾವು ಅದನ್ನೇ ಉಪಯೋಗಿಸ್ತೇವೆ. ನಮ್ಮನೆ ಹಾಲನ್ನೇ ನಾವು ದನ ಸಾಕ್ತಾ ಇದ್ದೇವೆ. ಗೊಬ್ಬರಕ್ಕೆ ಬೇಕು ಅಂದ್ಕೊಂಡು ಇಲ್ಲಿ ಹುಲ್ಲು ಬೇಕಾದಷ್ಟಿದೆ. ಆ ಹುಲ್ಲೆಲ್ಲ ಇದು ಮಾಡೋ ಸಲುವಾಗಿ ದನ ನೀವು ನೋಡಿದ್ರಲ್ಲ, ದನ ಇದ್ದಿದ್ದು. ಬೇರೆಯವರು ನಿಮ್ಮ ವಾರಿಗೆ ರೈತರು ಅಥವಾ ಪ್ರಗತಿಪರ ರೈತರು ಸಾಕಷ್ಟು ಜನ ಪರಿಚಯನೂ ಇದ್ದಾರೆ. ಅವರು ತೋಟಕ್ಕೆ ಹೋಗ್ತೀರಿ, ನೋಡ್ತೀರಿ ಏನೇನು ಬೆಳೆ ಅಂತೇಳಿ, ನಿಮ್ಮಿಂದ ಅವ್ರು ಇಸ್ಕೊಳ್ತಾರ ಒಂದಿಷ್ಟು ಸಸಿ, ಅವರಿಂದ ನೀವು ತರ್ತೀರಿ, ಅದು ಏನರ ಉಪಯೋಗ ಆಗಿದೆ ಆ ರೀತಿ ಒಂದು ಸಂಬಂಧಗಳು? ಹೌದು ಸರ್, ಅದೇ ನಾನು ಹೇಳಿದ್ದು, ಕೆಲವೊಂದು ಬಲ್ಲವರಿಂದ ಕಲಿತು ಅಂದ್ರೆ ನಾಲ್ಕು ಜನರ ಮಧ್ಯೆ ಒಡನಾಟ ಇದ್ದಾಗ ನಮ್ಮ ಕಷ್ಟ ಸುಖ ದುಃಖ ನಾವು ಹೇಳಿಕೊಂಡಾಗ ಅವರು ಬೇರೆ ಬೇರೆ ಮಾರ್ಗಗಳನ್ನು ಹೇಳ್ತಾರೆ. ನಾನು ಇದನ್ನು ಮಾಡಿದ್ದೇನೆ, ಈಗ ನನ್ನ ಊರಲ್ಲಿ ನಾನು 2 ಎಕರೆ ತೋಟ ಇದೆ, ನಾನು ಅಲ್ಲಿ ನಾನು ಅಡಿಕೆ ಮಾಡಿದ್ದೇನೆ, ವೀಳ್ಯದೆಲೆ ಮಾಡಿದ್ದೇನೆ, ಮತ್ತು ಕಾಳು ಮೆಣಸು ಗಿಡ ಹಚ್ಚಿದ್ದೇನೆ, ತೆಂಗಿ ಇದೆ, ತೋಟ ಇದೆ, ನಾನು ಅಷ್ಟು ಚಂದವಾಗಿ ಮಾಡ್ಕೊಂಡು ಬಂದೆ. ಇಲ್ಲಿ ಹೇಳ್ತಾರೆ ಅಷ್ಟೆಲ್ಲ ಹೇಗೆ ಮಾಡ್ಲಿಕ್ಕೆ ಆಗ್ತದೆ, ಪ್ರಯತ್ನ ಪಟ್ಟಿದ್ರೆ ಎಲ್ಲವನ್ನು ಮಾಡ್ಲಿಕ್ಕೆ ಆಗ್ತದೆ. ಈಗ ನಂದು 2 ಎಕರೆ ಹಳದಿಪುರದಲ್ಲಿದೆ, ಇಲ್ಲಿ 4 ಎಕರೆ ಭೂಮಿ ಇದೆ, ನಾನು ಯಾವುದು ಖಾಯಂಗಿ ಆಳು ಇಟ್ಕೊಳ್ಳಿಲ್ಲ, ಆ ಟೈಮಿಗೆ ಬಂದಾಗ ಆಳಿಗೆ ತಕೊಳ್ಳೋದು ಮಾಡುದು ಕೆಲಸ ಬಿಡುದು. ಮತ್ತು ನಾನು ಕಳೆ ಒಂದು ನಾನೇ ಹೊಡಿತೇನೆ, ನನ್ನ ತೋಟದಲ್ಲಿ ನನ್ನ ಹತ್ರ ಮಿಷನ್ ಇದೆ, ಆ ಕಳೆಯನ್ನು ಅವಳು ಅದೇ ಹೊಡಿತದೆ. ಹಿಂಗೆ ಹೋದ ಒಂದು ಟೈಮ್ ಪುರ್ಸತ್ತಿದ್ದಾಗ ಪೆಟ್ರೋಲ್ ಹಾಕೊಳ್ತೇನೆ, ಇದು ಕಳೆ ಎಲ್ಲ ನಾನೇ ಹೊಡಿತೇನೆ, ಟ್ರೇ ಆಗ್ತದೆ, ಖುಷಿ ಖುಷಿ ಆಗುತ್ತೆ, ಹೌದು ನೆಮ್ಮದಿ. ಆದ್ರೆ ಭೂಮಿಯಲ್ಲಿ ಎಷ್ಟೇ ಹಣ ಇರಬಹುದು, ಇವತ್ತು ನೌಕರಿ ಮೇಡದ ಅಧಿಕಾರಿಗಳ ಕಿರಿಕಿರಿ ಇರ್ತದೆ, ಮಾನಸಿಕ ತೊಂದರೆ ಆಗ್ತದೆ. ಆದ್ರೆ ಭೂಮಿಯಲ್ಲಿ ಸರ್ ಯಾರ ತೊಂದರೆ ಇಲ್ಲ, ನಾನು ಬೇಕಾದ್ರೆ ಹೋಗ್ಬೋದು ಮಾಡ್ಬೋದು, ಇವತ್ತು ಆಗೋದಿಲ್ಲಪ್ಪ ಬೇಡ ಅಂತ ಹೇಳಿದ್ರೆ ಮನೇಲಿ ಕೂತ್ಕೊಳ್ಬಹುದು, ಸಂಜೆ ಹೋಗ್ಬೋದು, ಬೆಳಿಗ್ಗೆ ಹೋಗಿಲ್ಲ ಆದ್ರೆ. ಆದ್ರೆ ಡ್ಯೂಟಿಗೆ ಹೋಗೋರು ಡ್ಯೂಟಿನೇ ಮಾಡ್ಬೇಕಲ್ಲ, ಅದು ಒತ್ತಡಗಳಿರ್ತದೆ. ಇದಕ್ಕೆ ಯಾವ ಒತ್ತಡ ಇಲ್ಲ, ಸ್ವಾವಲಂಬಿ. ಇದು ಕೃಷಿ, ನಾನು ಹೇಳ್ತೇನೆ ಕಲೀರಿ, ಆದರೆ ಕೃಷಿಯನ್ನ ಪಿತ್ರಾರ್ಜಿತ ಆಸ್ತಿಯನ್ನ ಮಾಡದಂತವರು ಈಗಿನ ಹುಡುಗರು ಅದನ್ನು ಹಾಳು ಮಾಡಬೇಡಿ. ಇದರಲ್ಲಿ ದೇವರಿದ್ದಾನೆ, ಕೃಷಿತೋ ನಾಸ್ತಿ ದುರ್ಭಿಕ್ಷ ಪ್ರಾಪ್ತಿ. ಕೃಷಿ ಯಾವಾಗ ನಾಸ್ತಿ ಆವಾಗ ಆವಾಗ ದೇಶದಲ್ಲಿ ದುರ್ಭಿಕ್ಷ ಹೇಳುವಂತದ್ದು ಪ್ರಾರಂಭ ಆಗ್ತದೆ. ಅದಕ್ಕಾಗಿ ಕೃಷಿಯನ್ನು ಮಾಡಬೇಕು. ಕೃಷಿ ನಂಬಿದವನಿಗೆ ಎಂದೂ ಸಾವಿಲ್ಲ, ಆ ಲಕ್ಷ್ಮಿ ಸರ್ ಅದು ಒಳ್ಳೇದು ಮಾಡೇ ಮಾಡ್ತದೆ. ಇದು 100ಕ್ಕೆ 100 ಸತ್ಯ. ನನ್ನನ್ನು ಕಂಡ್ರೆ ನಿಮ್ಗೆ ಅರ್ಥ ಆಗುವುದಿಲ್ಲವ? ಜೇನು ಅಂತದೇನು ಸಾಕಾಣಿಕೆ ಮಾಡಿದೆ? ಜೇನು ಅಂದ್ರೆ ಅದರ ಬಗ್ಗೆ ನಾನು ಮಾಡಿದೆ ಫಸ್ಟ್, ಆದ್ರೆ ನನಗೆ ಕಡೆಗೆ ಸ್ವಲ್ಪ ಹೆದರಿಕೆ ಆಗ್ತದೆ ಅದನ್ನೆಲ್ಲ. ಮತ್ತೆ ಸಾಕಷ್ಟು ನನಗೆ ಈ ತೋಟದ ಇದರಿಂದ ಜೇನಿನ ಇದಕ್ಕೆ ಹೋಗ್ಲಿಲ್ಲ ಸರ್. ನಾನು ಹೈನುಗಾರಿಕೆ ಮಾಡಿದ್ದೇನೆ, ತೋಟ ಕಬ್ಬು ಇಂಥವೆಲ್ಲ ಮಾಡಿದ್ದೇನೆ, ತರಕಾರಿ ಮಾಡ್ತೇನೆ, ನಮ್ಮನೆ ತರಕಾರಿ ನಾನೇ ಮಾಡ್ತೇನೆ, ಬದನೆಕಾಯಿ ಮಾಡ್ತೇನೆ, ಕುಂಬಳಕಾಯಿ ನೋಡಿ ಅಲ್ಲಿ ಗಿಡ ಇದೆ, ಬೆಂಡೆಕಾಯಿ ಮಾಡ್ತೇನೆ, ಹೀಗೆ ಹಾಗಲಕಾಯಿ ಮಾಡ್ತೇನೆ. ಇದು ನಮ್ಮ ನಿತ್ಯಕ್ಕೆ ಮಾಡ್ತಾರೆ ನಮ್ಮ ಕಡೆಯಲ್ಲಿ, ಅದೇ ಜನ ಎಲ್ಲ ಅವರವರೇ ಮಾಡ್ಕೊಳ್ಳೋದು, ಮತ್ತು ಅಂಗಡಿಯಿಂದ ತರೋದು ಕಡಿಮೆ. ಇದರಿಂದ ರುಚಿ ಆಗ್ತದೆ, ಯಾಕಂದ್ರೆ ನಾವು ಸಾವಯವ ಗೊಬ್ಬರದಲ್ಲಿ ಮಾಡಿದ್ರಿಂದ ಇದು ಟೇಸ್ಟು. ಹೌದು, ಹಣ್ಣು ಮನೆಯ ತೋಟ, ಹೌದು ಮನೆ ಬಾಳೆಹಣ್ಣು ನಾವು ಕೂಡ ಮನೆಯಲ್ಲೇ ಮಾಡ್ತೇವೆ, ನಾವು ಅಂಗಡಿಯಿಂದ ತರೋದಿಲ್ಲ. ಈ ಅಂಗಡಿ ಈಗ ಏನಾಗಿದೆ ಅಂತ ಹೇಳಿದ್ರೆ, ಹೆಚ್ಚು ಬೆಳೆ ಮಾಡಬೇಕು, ಹೆಚ್ಚು ದುಡ್ಡು ಮಾಡಬೇಕು ಅಂದ್ಕೊಂಡು ಎಷ್ಟು ಯೂರಿಯಾ ಗೊಬ್ಬರ ಹಾಕ್ತಾರೆ, ಇದನ್ನ ಹಾಕ್ತಾರೆ, ಈ ಅದರಿಂದ ಏನಾಗ್ತದೆ, ಅದರಲ್ಲಿ ಶಕ್ತಿ ಪ್ರಮಾಣಗಳು ಕಡಿಮೆ ಆಗ್ತದೆ, ಆ ಹಣ್ಣಿನಲ್ಲಿ ಪ್ರೋಟೀನ್ ಏನು ಇರ್ತದೆ ಅದು ಕಡಿಮೆ ಆಗ್ತದೆ. ಈ ನಾವು ಸಾವಯವ ಗೊಬ್ಬರ ಮಾಡಿದ್ರಿಂದ ಅದಷ್ಟು ಒಳ್ಳೇದಾಗ್ತದೆ, ಮಣ್ಣಿಗೂ ಒಳ್ಳೇದು ಈಗ ಭೂಮಿಯನ್ನು ಹಾಳು ಮಾಡಿದ್ದಾರೆ ಜನ, ಯಾಕೆಂದ್ರೆ ಅದರಲ್ಲಿ ಫಾರಂ ಗೊಬ್ಬರ ಹಾಕಿ ಒಂದು 4 ವರ್ಷ ಫಾರಂ ಗೊಬ್ಬರದಲ್ಲಿ ಮಾಡಿದ್ರೆ ಒಳ್ಳೆ ಬೆಳೆ ಆಗ್ತದೆ, 5ನೇ ವರ್ಷ ಅದರಲ್ಲಿ ಏನೂ ಆಗುದಿಲ್ಲ ಸರ್, ಅದರ ಶಕ್ತಿ ಕಡಿಮೆ ಆಗ್ತದೆ ಮಣ್ಣಿನಲ್ಲಿ. ಆದ್ರೆ ನಾವು ಹಟ್ಟಿ ಗೊಬ್ಬರವನ್ನೇ ಹಾಕಿ ಮಾಡಿದ್ರಿಂದ ಅದು ಪುಷ್ಟಿ. ನೀವು ನಮಗೆ 65 ವರ್ಷ ಆದವನ್ನ ನೋಡಿದ್ರೆ ಗೊತ್ತಾಗುದಿಲ್ಲ. ಈಗ ಮುಂದಿನ ಯೋಜನೆಗಳು ಏನು, ಹಿಂಗೆ ಇದನ್ನೇ ಕಂಟಿನ್ಯೂ ಮಾಡೋದು? ಹೌದು, ಮುಂದಿನ ಯೋಜನೆ ಅಂತ ಹೇಳಿದ್ರೆ, ಒಂದು ಏಕ ಗ್ರಾಮ ಉಟಾಯ ಅಥವಾ ಏಕ ದೇಶ ಉಟಾಯ ಅಟಲ್ ಬಿಹಾರಿ ವಾಜಪೇಯಿ ಹೇಳಿದ್ರು, ಈ ಭೂಮಿಯನ್ನು ನಾವು ಅಭಿವೃದ್ಧಿ ಮಾಡುವುದೇ ನನ್ನ ಗುರಿ. ಅದಕ್ಕಾಗಿ ನಾನು ಒಂದು ಮಗನಿಗೆ ನೌಕರಿ ಬೇಡ, ಇದನ್ನು ಮಾಡಿಕೊಂಡು ಹೋಗು ಅಂದ್ಕೊಂಡು ನಾನು ಇಟ್ಟಿದ್ದೇನೆ. ಯಾಕೆಂದ್ರೆ ಭೂಮಿಯನ್ನು ಹಾಳು ಮಾಡಿದ ನನಗೆ ಪಶ್ಚಾತ್ತಾಪ ಆಗ್ತದೆ ಸರ್. ಈಗ ಎಷ್ಟೊಂದು ಮಂದಿ ಗದ್ದೆ ಮಾಡೋದಿಲ್ಲ, ಆದ್ರೆ ನನಗೆ ಪಶ್ಚಾತ್ತಾಪ ಆಗ್ತದೆ. ನನಗೆ ಭೂಮಿ ಅಂದರೆ ದೇವರು, ನಾನು ಯಾವಾಗಲೂ ಅದಕ್ಕೆ ಕೈ ಮುಗಿತೇನೆ. ಆ ಭೂಮಿ ತಾಯಿ ನನಗೂ ಕೂಡ ಆ ಭೂಮಿ ತಾಯಿಂದೇ ಒಳ್ಳೇದಾದದ್ದು ನಾನು. ಆದರೂ ಕೂಡ ನೀವು ಇಷ್ಟೆಲ್ಲಾನು ಜೊತೆಗೆ ಇದ್ಕೊಂಡು ಕೆಲಸ ಮಾಡ್ತೀರಿ, ಆಳು ಕಾಳು ಕೂಡ ಇಟ್ಕೊಂಡಿದ್ದೀರಿ? ಹೌದು, ಕಾಲಕಾಲಕ್ಕೆ ಬೇಕಾಗ್ತದೆ, ಯಾಕೆಂದ್ರೆ ಹುಲ್ಲು ಕೊಯ್ದಲಿಕ್ಕೆ ಅಥವಾ ಹೊರಲಿಕ್ಕೆ ಮಾಡಲಿಕ್ಕೆ ಕಾಲಕಾಲಕ್ಕೆ ಬೇಕಾದಾಗ ಕಾಲಕಾಲಕ್ಕೆ ಅದು ತಗೊಂಡು ಮಾಡ್ತೇನೆ ನಾನು. ಅತ್ಯಂತ ಕಡಿಮೆ ಖರ್ಚಿನೊಳಗೆ ಒಂದು ಫಾರ್ಮ್ ಹೌಸ್ ಕಟ್ಕೊಂಡಿರಿ. ಹೌದು, ಜಾಸ್ತಿ ಯಾಕೆ ಖರ್ಚು ಮಾಡುದಂತಾನ? ಹೌದು ಸರಿ, ಸುಮ್ಮನೆ ದುಡ್ಡು ಇದೆ ಅನ್ಕೊಂಡು ನಾವು ಮಾಡಬಾರ್ದು, ಮನೆ ಹತ್ರ ಮನೆ ಇದೆ, ಸುಮ್ಮನೆ ಯಾಕೆ ದುಡ್ಡು ಹಾಕಬೇಕು ಅನ್ಕೊಂಡು ನಾನು ಮಹಾತ್ಮ ಗಾಂಧೀಜಿ ಈ ದೇಶವನ್ನ, ಅವರು ಸಹ ಮನೆ ಒಂದು ಸಣ್ಣ ಅಂಗಿಯಲ್ಲಿ ಪ್ರಧಾನಮಂತ್ರಿಗಳಾಗಿದ್ರು, ಈ ದೇಶವನ್ನು ಮಾಡಿದ್ರು. ಹಾಗೆ ನಾವು ದುಂದುಗಾರಿಕೆ ಮಾಡಿದ್ರೆ ಸರ್ ಎಷ್ಟು ದಿವಸ ಬರಬಹುದು? ಅದಕ್ಕೆ ಹಣ ಇದೆ ಅಂತ ದುಂದು ವೆಚ್ಚ ಮಾಡಬಾರ್ದು ಹೇಳ್ತೇನೆ ನಾನು, ಪ್ರತಿಯೊಬ್ಬರಿಗೂ ಹೇಳ್ತೇನೆ. ಅದನ್ನ ಒಂದು ಸ್ಥಿಮಿತದಲ್ಲಿ ಖರ್ಚು ಮಾಡಿದಾಗ ನಮ್ಮ ಸಂಸಾರ ಒಳ್ಳೇದಾಗ್ತದೆ. ಅದೇ ಸಾಲ ಮಾಡಿದಾಗ ತುಂಬಾ ಕಷ್ಟದಲ್ಲಿ ಬೀಳ್ತಾನೆ. ನಾನು ಸಾಲ ಮಾಡುವುದಿಲ್ಲ, ನನ್ನ ಬುದ್ಧಿವಂತಿಕೆಯಲ್ಲಿ ನಾನು ಮಾಡೋದು. ಮಣ್ಣಿಗೂ ತೊಂದರೆ ಮಾಡಬಾರ್ದು, ನಿಸರ್ಗಕ್ಕೂ ತೊಂದರೆ ಮಾಡಬಾರ್ದು ಹೇಳುದು ನನ್ನ ಉದ್ದೇಶ ಸರ್. ಹಾಗಾಗಿ ಒಬ್ಬ ಮಗ ನಿಮ್ಗೆ ಎಲೆಕ್ಟ್ರಿಕಲ್ ವರ್ಕ್ ಮುಗಿಸೊಂದು ಇದ್ರಿಗೆ ಹೌದು ಕೃಷಿ ಕೆಲಸ ಸಲುವಾಗಿ ಅವನಿಗೆ ಇಟ್ಟಿದ್ದೇನೆ ಈ ಭೂಮಿಯನ್ನ. ಯಾಕೆಂದ್ರೆ ಇವತ್ತು ನಾನು ಈಗ ನೋಡಿದಾಗ ಎಷ್ಟೋ ಮಂದಿ ಮಕ್ಕಳು ಹೊರದೇಶಕ್ಕೆ ಕಳಿಸ್ತಾರೆ, ಆದ್ರೆ ಲಾಸ್ಟಿಗೆ ಅವರಿಗೆ ಏನಿದ್ರೆ ಏನು ಪ್ರಯೋಜನ? ಮಗ ಇರುವುದಿಲ್ಲ ಪಕ್ಕದಲ್ಲಿ. ಆದರೆ ಜೀವನದಲ್ಲಿ ಮಕ್ಕಳು, ಸಂಸಾರ, ಹೆಂಡತಿ, ಇದೇ ಸ್ವರ್ಗ. ಸ್ವರ್ಗ ಅಲ್ಲಿಲ್ಲ, ಇಲ್ಲೇ ಇದೆ. ಇಲ್ಲೇ ನರಕ ಇದೆ, ಇಲ್ಲೇ ಸ್ವರ್ಗ ಇದೆ. ಅದಕ್ಕೆ ನಾನು ನನ್ನ ಮಗನಿಗೆ, ಮಗನೇ ಬೇಡ, ನನಗೇನು ದುಡ್ಡೇನು ಬೇಕಂತಿಲ್ಲಲ್ಲ, ನೀನು ನಿನ್ನ ಕೆಲಸ ಮಾಡು, ಉದ್ಯೋಗ ಮಾಡು. ಉದ್ಯೋಗ ಮನೇಲಿ ಕೂತ್ಕೊಳ್ಳಿ ಕೊಡೋದಿಲ್ಲ ಅವನಿಗೆ, ನಾನು ಉದ್ಯೋಗ ಮಾಡು. ಆದರೆ ನನ್ನ ಉದ್ಯೋಗ ಅಂದರೆ ಇದು ಅವಲಂಬಿಸ್ಕೊಂಡು ಹೋಗಬೇಕು. ನಮ್ಮ ಆಯಾತಿ ನಂತರ ಅಂದರೆ ಪೂರ್ವಜರು ನಮ್ಮನ್ನು ನಂಬಿ ಭೂಮಿ ಮಾಡಿಟ್ಟಿದ್ದಾರೆ ಸರ್, ಆ ಭೂಮಿಯನ್ನು ನಾವು ಅಭಿವೃದ್ಧಿಪಡಿಸಬೇಕು. ಅವರಿಗೂ ಕೂಡ ಮೋಕ್ಷ ಸಿಗಬೇಕು. ಅದು ನನ್ನ ಮಗ, ನನ್ನ ಮೊಮ್ಮಗ ಮಾಡಿದ್ದಾನೆ, ನಾನು ಕಷ್ಟಪಟ್ಟ ಭೂಮಿ. ಹೌದಾ? ನೀವು ನಿಮ್ಮ ತೋಟದೊಳಗೆ ಅಡ್ಡಾಡುವಾಗ ಬೇರೆ ಬೇರೆ ತರದ ಗಿಡಗಳನ್ನ, ಚಿಟ್ಟೆಗಳನ್ನ, ಪಕ್ಷಿಗಳನ್ನ, ನೀರು ಹರಿಯುವುದನ್ನ ನೋಡ್ತಾ ಇರ್ತೀವಿ. ಹೌದು, ಖುಷಿ ಆಗುತ್ತಾ? ಖುಷಿ ಆಗುತ್ತೆ ಸರ್, ಅದೇ ಖುಷಿ, ಅದೇ ನನ್ನ ಸ್ವರ್ಗ, ಅದೇ ನನ್ನ ನೆಮ್ಮದಿ. ಯಾಕೆಂದರೆ ಹಸಿರು ಆಗಿರಬೇಕು, ತಂಪಾಗಿರಬೇಕು. ನಾನು ಒಂದು ಗಿಡಗಳನ್ನು ನಾವು ಮಾಡಿದಾಗ ನಮ್ಮಿಂದ ನಮ್ಮ ಪರಿಸರಕ್ಕೂ ಒಳ್ಳೆ, ನಮ್ಮ ನೋಡಿ ಕಲಿತಾರೆ ಸರ್. ನಾನು ಬರಟ್ಟಾಕಿಟ್ರೆ ಇನ್ನೊಬ್ಬನು ಬರಟ್ಟಾಕ್ತಾನೆ. ನಾನು ಅಭಿವೃದ್ಧಿ ಮಾಡಿದಾಗ ಅವನು ನಡ್ಕೊಂಡು ಹೋಗ್ಬೇಕಾದ್ರೆ ನೋಡ್ತಾನೆ, ಅರೇ ಅರುಣ್ ನಾಯ್ಕ್ ಇಷ್ಟು ಅಭಿವೃದ್ಧಿ ಮಾಡಿದ್ದಾನೆ, ನನ್ನ ಭೂಮಿ ನಾನು ಮಾಡಬೇಕು ಹೇಳುವಂತ ಭಾವನೆಗಳು ಅವನಲ್ಲಿ ಪ್ರಾಪ್ತಿ ಆಗ್ತದೆ. ಅದಕ್ಕೆ ನಾನು ಎಲ್ಲ ಬಣ್ಣದ ಗಿಡ ಮಾಡ್ತೇನೆ, ತರಕಾರಿ ಮಾಡ್ತೇನೆ, ಎಲ್ಲ ಮಾಡೋದು ಅದಕ್ಕೆ ಸಂತೋಷಕ್ಕೋಸ್ಕರ. ನಾನು ಯಾವುದೇ ಇದಕ್ಕೆ ಹೋಗ್ಬೇಕು, ಬೀಚ್ಗೆ ಹೋಗ್ಬೇಕು, ಗಾರ್ಡನ್ಗೆ ಹೋಗ್ಬೇಕು ಹೇಳುದಿಲ್ಲ. ನನ್ನ ಗಾರ್ಡನ್ನಲ್ಲೇ ನಾನು ತಿರುಗಾಡಿಸ್ಕೊಂಡು ನೆಮ್ಮದಿಯಿಂದ ಇರ್ತೇನೆ. ಎಷ್ಟೆಲ್ಲ ಖುಷಿ ನಿಮ್ಗೆಲ್ಲ. ಹೌದು ಸರ್, ಮೊಮ್ಮಕ್ಕಳೆಲ್ಲ ಬರ್ತಿರ್ತಾರೆ? ಹೌದು, ಮೊಮ್ಮಕ್ಕಳಿದೆ. ಹೌದು, ಹಿರಿ ಮಗನಿಗೆ ಒಂದು ಮೊಮ್ಮಗಳಿದೆ, ಮತ್ತೆ ಇನ್ನು ಇದು ಇದಾಗಿದೆ, ಒಳ್ಳೆಯವರು ಇದ್ದಾರೆ, ಎಲ್ಲ ಚಲೋ ಇದ್ದಾರೆ. ಮಗಳು ಕೂಡ ಬ್ಯಾಂಕಲ್ಲಿದೆ, ಅಳಿಯನು ಕೂಡ ಲೆಕ್ಚರ್ ಇದ್ದಾನೆ, ಮಗನು ಒಳ್ಳೆ ಒಳ್ಳೆ ಸಂಸಾರ ಇದೆ. ಆ ದೇವರು ನನಗೆ ಒಳ್ಳೇದನ್ನು ಮಾಡಿದ್ದಾನೆ ಸರ್, ನಿಮ್ಮಂತವರ ಆಶೀರ್ವಾದ. ಯಾಕೆಂದ್ರೆ ನೀವು ನಮ್ಮಲ್ಲಿಗೆಲ್ಲ ಬರ್ತದೆ, ನಮಗೆ ಅದು ಖುಷಿ. ಯಾಕೆಂತ ಹೇಳಿದ್ರೆ ಉಳ್ಳವರು ಶಿವಾಲಯ ಕಟ್ಟುವರೇ. ನೀವು ಒಂದು ಆಕಾಶವಾಣಿಯಿಂದ ಇಲ್ಲಿ ನಮ್ಮನೆ ಹತ್ರ ಬರ್ತೇನೆ ಅಂತ ಹೇಳಿದ್ರೆ ನನಗೆ ದೊಡ್ಡ ಖುಷಿ ಆಯ್ತು ಸರ್. ನಮ್ಮನೆಗೆ ಇಲ್ಲಿ ಇನ್ನೂ ಯಾರೂ ಬಂದಿದ್ದಿಲ್ಲ, ನಮ್ಮನ್ನು ಕೇಳಿದ್ದೂ ಇಲ್ಲ. ಈ ನಾವು ಕಷ್ಟಪಟ್ಟದ್ದನ್ನ ಇನ್ನೊಬ್ಬರು ಕೇಳಿದವಾಗ ನಮಗದು ಸಂತೋಷ ಆಗ್ತದೆ, ನಮಗೆ ಬೆಲೆ ಬರ್ತದೆ. ಆವಾಗ ನಮಗೂ ನಾವು ಮಾಡಿದ್ದಕ್ಕೆ ಇನ್ನೊಬ್ರು ಕೇಳಿದಾರಲ್ಲ, ಒಂದು ತರ ನಮಗೆ ಹೆಮ್ಮೆ, ನಮಗೆ ಖುಷಿ ಆಗ್ತದೆ. ನಾವು ಬೆಳೆ ಬೆಳೆದ ಬಗ್ಗೆ ಕೇಳಿದ್ರಲ್ಲ, ನಮಗೆ ಆ ಥರ ಖುಷಿ ಆಗ್ತದೆ ಸರ್. ಆ ರೀತಿ ರೈತರು ಮಾತಾಡಿಸೋದು ಒಳ್ಳೇದಲ್ಲ. ಹೌದು, ರೈತರು ಈ ದೇಶದ ಬೆನ್ನೆಲುಬು. ರೈತರು ಇದ್ದಾಗ ಮಾತ್ರ ಅನ್ನ. ಅದಕ್ಕೆ ಸಂಸ್ಕೃತದಲ್ಲಿ ಕೃಷಿತೋ ನಾಸ್ತಿ ದುರ್ಭಿಕ್ಷ ಪ್ರಾಸ್ತಿ. ಕೃಷಿ ಯಾವಾಗ ಇಲ್ಲಿ ಇರುವುದಿಲ್ಲೋ ಅವಾಗ ದುರ್ಭಿಕ್ಷ ಆಗ್ತದೆ ಸರ್. ಪ್ರತಿಯೊಬ್ಬರು, ನಾನು ಇವತ್ತು ಹುಡುಗರ ಹತ್ರ ಹೇಳುದೇನ, ನೀವು ಎಷ್ಟೇ ಕಲಿ, ಇಂಜಿನಿಯರಿಂಗ್ ಕೋರ್ಸ್ ಮಾಡಿ. ಇವತ್ತು ನನ್ನ ಮಗ ಇಂಜಿನಿಯರ್ ಕೋರ್ಸ್ ಮಾಡ್ದವ, ನನ್ನ ಮಗ ಎನ್ ಐ ಕಾಲೇಜ್ ಮೈಸೂರದಲ್ಲಿ ಕಲ್ತಿದ್ದಾನೆ, ಇಲ್ಲಿ ಬಂದ್ರೆ ಕೊಟ್ಟಿಗೆ ಶಗಣಿ ತೆಗಿತಾನೆ. ಹೌದು ಹೌದು, ನನ್ನ ಮಗ ತೆಗಿತಾನೆ. ಅವನಿಗೂ ಬಹಳ ಖುಷಿ ಆಯ್ತು, ದನ ಕರು ಇಂಥದ್ದೆಲ್ಲ ಅಂತ ಹೇಳಿದ್ರೆ ಬಹಳ ಖುಷಿ ಮಾಡ್ತಾನೆ. ಹಾಗೆ ಮಾಡಬೇಕು ಹೇಳ್ತಾನೆ. ಈಗಿನ ಹುಡುಗರು ಇದೆಲ್ಲ ಮೊಬೈಲ್ ಅಲ್ಲಿ ಇದರಲ್ಲಿ ಬಿದ್ದಿದ್ದಾರೆ. ಕೆಲವೊಂದು ಮನೆಯಲ್ಲಿ ಮಾಡುವುದಿಲ್ಲ, ಆಸ್ತಿ ಇರ್ತದೆ ಅದು ಮಾಡುವುದಿಲ್ಲ. ಆದರೆ ಮುಂದಿನ ಯುವ ಪೀಳಿಗೆ ತಯಾರಾಗಬೇಕು ಹೇಳ್ತಾನೆ. ಈ ಭೂಮಿ ಬಗ್ಗೆ ಮತ್ತೆ ಹುಟ್ಟು ಬರಲಿ ಅಂತ ನಾನು ಹೇಳ್ತೇನೆ. ಎಷ್ಟೋ ಭೂಮಿ ಹಾಳು ಮಾಡಿದ್ದಾರೆ. ಭೂಮಿ ಹಾಳಲ್ಲ ಸರ್, ನಾವು ಹಾಳು. ಭೂಮಿ ಲಕ್ಷ್ಮಿ, ನಮ್ಗೆ ಅನ್ನ ಕೊಟ್ಟಿದೆ, ಹಿಂದೆ ಎಷ್ಟೋ ಕಾಲದಿಂದ ಅನ್ನ ಕೊಟ್ಟು ಬಂದಿದೆ, ಮುಂದೂ ಕೂಡ ಅನ್ನ ಕೊಡ್ತದೆ. ಅದಕ್ಕೆ ನಾವು ನಮ್ಮ ಬುದ್ಧಿವಂತಿಕೆ ಖರ್ಚು ಮಾಡಿದರೆ ಅದು ಯಾವುದೇ ರೀತಿ ಲಾಸ್ ಇಲ್ಲ ಅಂತ ನಾನು ಬರೆದು ಕೊಡ್ತೇನೆ. ಒಳ್ಳೆದು ಅರುಣ್ ನಾಯ್ಕ ಅವರೇ, ಒಬ್ಬ ಹಿರಿಯ ರೈತರಾಗಿ ನಿಮ್ಮ ಉತ್ಸಾಹದ ಜೊತೆಗೆ ಮಾಡ್ತಕ್ಕಂತ ಕೃಷಿ ಅದು ನನಗೆ ಬಹಳ ಖುಷಿ ಕೊಟ್ಟಿದೆ ಅನ್ನೋದಿದೆಯಲ್ಲ, ಖುಷಿಯನ್ನು ದುಡ್ಡಿನಲ್ಲಿ ಅಳಿಲಿಕ್ಕಾಗಲ್ಲ, ಹಾಗಾಗಿ ಈ ಎಲ್ಲ ಖುಷಿಯನ್ನು ನಮ್ಮ ಯುವ ರೈತರು ಕೂಡ ಹೇಗೆ ಖುಷಿ ಪಡಬೇಕು ಅನ್ನೋದನ್ನು ನಿಮ್ಮಿಂದ ಕಲಿಬೇಕಾಗಿದೆ. ಇಷ್ಟೆಲ್ಲ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ನೀವು ಇದೇ ರೀತಿ ಪ್ರತಿಯೊಂದು ಹಳ್ಳಿಗೆ ಹೋಗಿ ನನಗೆ ನಿಮ್ಗೆ ಭಾಳ ಖುಷಿ ಆಯಿತು ಅಂತ ಹೇಳಿದರೆ, ನೀವು ನಮ್ಮಂಥ ಒಂದು ಬಡ ರೈತರಲ್ಲಿ ಈಗ ಬಂದಿದ್ರಲ್ಲ, ಅದೇ ನನಗೆ ಭಾಳ ಖುಷಿ. ನೀವು ಇನ್ನು ಮುಂದೇನು ಕೂಡ ಯುವ ಪೀಳಿಗೆಯನ್ನು ಒಟ್ಟುಗೂಡಿಸಿ ಇಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಾನು ಹೆಮ್ಮೆಯಿಂದ ಹೇಳ್ತೇನೆ. ಯಾಕೆಂದರೆ ಇವತ್ತು ಜನಗಳು ಕೃಷಿಯ ಬಗ್ಗೆ ಹಿಂದೇಟಾಗ್ತಾ ಇದ್ದಾರೆ. ಇದನ್ನು ಉತ್ಸಾಹ ಮಾಡಿ ತರಬೇಕು, ಪ್ರತಿ ಹಳ್ಳಿ ಹಳ್ಳಿಗೆ ಹೋಗಬೇಕು, ಅವರ ಸಮಸ್ಯೆಗಳನ್ನು ಆಲಿಸಬೇಕು, ಅವರಿಗೆ ಸರಿಯಾದ ಮಾರ್ಗದರ್ಶನವನ್ನು ಕೊಡಬೇಕು ಅಂತ ನಾನು ಹೇಳ್ತೇನೆ. ಕೃಷಿ ಮತ್ತು ಈ ಕೃಷಿ ಇಲಾಖೆಯನ್ನು ಕೂಡ ಹೆಚ್ಚಿನ ಅಭಿವೃದ್ಧಿ ಪಡಿಸಬೇಕು ಹೇಳ್ತೇನೆ ನಾನು. ಕೃಷಿಯಿಂದ ಒಳ್ಳೆಯದು. ಸರ್ಕಾರ ಎಷ್ಟೇ ಜಾಗಂಟೆ ಬಾರಿಸಿದ್ರು ರೈತರು ಅಲ್ಲಲ್ಲಿ ಮನೆ ಮನೆಗೆ ಹೋಗಿ ಅದನ್ನು ಮುಟ್ಟಿಸುವ ವ್ಯವಸ್ಥೆ ಸರಿಯಾಗಿ ಆಗ್ತಿಲ್ಲ. ಅದನ್ನು ಸರಿಯಾದ ರೀತಿಯಲ್ಲಿ ಮುಟ್ಟಿಸುವ ವ್ಯವಸ್ಥೆಯನ್ನು ಈ ಆಕಾಶವಾಣಿ ಇದರಿಂದ ಕೂಡ ಮಾಡಬೇಕು ಹೇಳ್ತೇನೆ ನಾನು. ಯಾಕಂದ್ರೆ ಇದು ಮಾಡಬೇಕು, ಯುವ ಪೀಳಿಗೆಗೆ ಬೇಕು. ನಮಸ್ಕಾರ. ನಮಸ್ಕಾರ ಸರ್. ತೋಟಗಾರಿಕೆ ಅನುಭವಗಳ ಕುರಿತು ಹೊನ್ನಾವರ ತಾಲೂಕು ಹಳದಿಪುರದ ಅರುಣ್ ರಾಮಚಂದ್ರ ನಾಯ್ಕ ಇವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಎಚ್ಬಿ ರಾಮಡಗಿ. ಕಸ ವಿಂಗಡಣೆ ಪ್ರತಿಯೊಬ್ಬ ನಾಗರಿಕರ ಹೊಣೆ. ಪ್ರತಿ ಮನೆಯಲ್ಲೂ ಇರಲಿ ಹಸಿರು ಮತ್ತು ನೀಲಿ ಡಬ್ಬಗಳು. ಹಸಿ ಕಸ ಹಸಿರು ಡಬ್ಬಕ್ಕೆ, ಒಣ ಕಸ ನೀಲಿ ಡಬ್ಬಕ್ಕೆ ಹಾಕಿ ನಿಮ್ಮ ಗ್ರಾಮವನ್ನು ತ್ಯಾಜ್ಯ ಮುಕ್ತವನ್ನಾಗಿ ರೂಪಿಸಲು ಇಂದೇ ಪ್ರತಿಜ್ಞೆ ಮಾಡಿ. ಬನ್ನಿ, ಬದಲಾವಣೆ ನಮ್ಮಿಂದಲೇ ಆಗಲಿ. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ವಾಣಿಜ್ಯ ಪ್ರಕಟಣೆ ನಂತರ ಜನಪದ ಸಂಗೀತ. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವಕ್ಕೆ ಬಂದಿದೆ ಕೆಪಿಎಂಇ ತಿದ್ದುಪಡಿ ಕಾಯ್ದೆ. ಆಸ್ಪತ್ರೆಯಲ್ಲಿ ಲಭ್ಯವಿರುವ ಸೌಲಭ್ಯಗಳು, ಚಿಕಿತ್ಸೆಗೆ ತಗಲುವ ವೆಚ್ಚದ ವಿವರದ ಪ್ರದರ್ಶನ ಕಡ್ಡಾಯ. ತುರ್ತು ಪರಿಸ್ಥಿತಿಯಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಕಾಯ್ದೆ ಅನ್ವಯ ಖಾಸಗಿ ಆಸ್ಪತ್ರೆಗಳ ನೋಂದಣಿ ನವೀಕರಣ ಕಡ್ಡಾಯ. ತಪ್ಪಿದಲ್ಲಿ ದಂಡ, ಜೈಲು ಶಿಕ್ಷೆ. ಹೆಚ್ಚಿನ ಮಾಹಿತಿಗೆ